ನೇತ್ರದಾನ ಶ್ರೇಷ್ಠ ದಾನ. ಒಬ್ಬ ನೇತ್ರದಾನಿಯಿಂದ ಇಬ್ಬರು ಅಂಧರ ಬಾಳು ಬೆಳಕಾಗುತ್ತದೆ. ನೇತ್ರದಾನಕ್ಕೆ ವಯೋಮಿತಿ ಇಲ್ಲ. ನೇತ್ರ ಸಂಗ್ರಹಣೆ ಮತ್ತು ವಿತರಣೆ ಉಚಿತ ಸೇವೆ. ಮರಣ ನಂತರ ಕಡ್ಡಾಯವಾಗಿ ನೇತ್ರದಾನ ಮಾಡಿ. ಇಂದೇ ನಿಮ್ಮ ಕಣ್ಣುಗಳನ್ನ ದಾನ ಮಾಡಲು ಹೆಸರು ನೋಂದಾಯಿಸಿ. ನೇತ್ರದಾನದಿಂದ ಮಾತ್ರ ಕಾರ್ಮಿಯಾ ಅಂಧರಿಗೆ ದೃಷ್ಟಿ ನೀಡಬಹುದು. ಬದುಕಿರುವಾಗ ರಕ್ತದಾನ, ಮರಣದ ನಂತರ ನೇತ್ರದಾನ. ನಿಮ್ಮ ಜೀವನವನ್ನು ಸಾರ್ಥಕವಾಗಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಹಣ್ಣಿನ ಬೆಳೆಗಳ ಸುಧಾರಿತ ತಳಿಗಳು ಈ ಕುರಿತು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಪ್ರಧಾನ ವಿಜ್ಞಾನಿ ಡಾ ಸಿ ವಾಸುಗಿ ಅವರೊಂದಿಗೆ ಸಂದರ್ಶನ. ಡಾ ವಾಸುಗಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ತಾವು ಈ ದಿವಸ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಅಭಿವೃದ್ಧಿಪಡಿಸಿರುವಂತಹ ಹಣ್ಣಿನ ಬೆಳೆಗಳ ವಿಶೇಷ ತಳಿಗಳು ಹಾಗೂ ಈ ತಳಿಗಳ ಪ್ರಾಮುಖ್ಯತೆ, ಅದರ ಗುಣವಿಶೇಷ, ಮತ್ತೆ ಈ ತಳಿಗಳನ್ನ ರೈತರು ಎಲ್ಲಿಂದ ತಗೋಬಹುದು, ಮತ್ತೆ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ರೈತರಿಗೆ ಈ ತಳಿಗಳನ್ನು ಕೊಡ್ತಾ ಇದೆಯಾ ಹೇಗೆ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ತಾವು ಮಾಹಿತಿಯನ್ನ ನೀಡಬೇಕು ಡಾಕ್ಟರ್ ವಾಸುಗಿ ಅವರೇ. ಆಯ್ತು ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಾಸುಗಿ. ನಾನು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಹಣ್ಣಿನ ವಿಭಾಗದಲ್ಲಿ ಪ್ರಧಾನ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ದಿನ ನಾನು ನಮ್ಮ ವಿಭಾಗದಿಂದ ಬಿಡುಗಡೆ ಮಾಡಿದ ಹಣ್ಣಿನ ಬೆಳೆಗಳ ತಳಿಗಳ ಬಗ್ಗೆ ತಿಳಿಸ್ತೀನಿ. ಮೊಟ್ಟ ಮೊದಲಾಗಿ ನಾನು ಸೀಬೆ ಹಣ್ಣಿನ ತಳಿಗಳ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಸೀಬೆ ಹಣ್ಣನ್ನ ನಾವು ಪೇರಲ ಹಣ್ಣು ಅಂತಲೂ ಕರಿತೀವಿ. ಇದನ್ನ ಇಂಗ್ಲಿಷ್ ಅಲ್ಲಿ ಗೋವಾ ಅಂತ ಹೇಳ್ತೀವಿ. ಇದರದ್ದು ಸೈಂಟಿಫಿಕ್ ನೇಮ್ ಸಿಡಿಯಂ ಭುಜಾವ. ಇತ್ತೀಚಿನ ದಿನಗಳಲ್ಲಿ ಈ ಸೀಬೆ ಒಂದು ಅತಿಮುಖ್ಯವಾದ ಬೆಳೆ. ಈ ಸೀಬೆ ಬೇರೆ ಪ್ರದೇಶದಿಂದ ಹುಟ್ಟಿರೋದು ಬೆಳೆ. ಬೇರೆ ಪ್ರದೇಶ ಅಂದ್ರೆ ಟ್ರಾಪಿಕಲ್ ಅಮೆರಿಕಾದಿಂದ ಹುಟ್ಟಿರೋದು. ಈಗ ಬೇರೆ ಪ್ರದೇಶದಿಂದ ಹುಟ್ಟಿರೋದು ಬೆಳೆ ಆದ್ರೇನು, ನಮ್ಮ ಪ್ರದೇಶದಲ್ಲಿ ಹುಟ್ಟಿರೋದು ಬೆಳೆ ತರೆ ನಮ್ಮ ದೇಶದ ಎಲ್ಲಾ ರಾಜ್ಯಗಳಲ್ಲೂ, ಅಂದ್ರೆ ಈಸ್ಟ್, ವೆಸ್ಟ್, ನಾರ್ತ್, ಸೌತ್, ಎಲ್ಲಾ ಭಾಗಗಳು ಚೆನ್ನಾಗಿ ಎಸ್ಟಾಬ್ಲಿಷ್ ಆಗಿದೆ. ಎಸ್ಟಾಬ್ಲಿಷ್ ಅಂದ್ರೆ ಸ್ಥಾಪಿಸಲಾಗಿದೆ. ಈಗ ಚೆನ್ನಾಗಿ ಎಸ್ಟಾಬ್ಲಿಷ್ ಆಗಕ್ಕೆ ಕಾರಣ ಏನು? ಇದು ಒಂದು ಹಾರ್ಡಿ ಕ್ರಾಪ್. ಹಾರ್ಡಿ ಕ್ರಾಪ್ ಅಂದ್ರೆ ಏನು ಅಂದ್ರೆ ಬೇರೆ ಬೇರೆ ಮಣ್ಣು ಅಥವಾ ಹವಾಮಾನಗಳು ಇದ್ರೇನು ಅದನ್ನ ತಡ್ಕೊಂಡು ಚೆನ್ನಾಗಿ ಬೆಳೆಯುವಂತ ಬೆಳೆ. ಇದು ಒಂದು ಉಷ್ಣವಲಯ ಬೆಳೆ. ಇದು ನಮ್ದು ಕಂಡೀಷನ್ಸ್ ಟ್ರಾಪಿಕಲ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಚೆನ್ನಾಗಿ ಬೆಳೆಯೋದು ಬೆಳೆ. ಇನ್ನೊಂದು, ಇದಕ್ಕೂ ಸ್ವಲ್ಪ ಖರ್ಚಿದ್ರೆ ಸಾಕು, ಇನ್ಪುಟ್ಸ್ ಅಂತ ಹೇಳ್ತೀವಲ್ಲ, ಇದನ್ನ ಬೆಳೆಯಕ್ಕೆ ಏನೇನೋ ನಾವು ಹಾಕ್ತೀವೋ ಅಂತರ ಸ್ವಲ್ಪ ಇನ್ಪುಟ್ ಇದ್ರೆ ಸಾಕು, ಒಳ್ಳೆ ಇಳುವರಿ ತಗೋಬಹುದು. ಮತ್ತೊಂದು, ಈ ಬೆಳೆ ಕರೆಂಟ್ ಸೀಸನ್ ಗ್ರೋತ್ ಇಂದ ಇಳುವರಿ ಕೊಡೋದು. ಕರೆಂಟ್ ಸೀಸನ್ ಅಂದ್ರೆ ಏನು? ಹೊಸ ಚಿಗುರು ಬರ್ತದೆ, ಚಿಗುರು ಬಂದ ತಕ್ಷಣ ಹೂವು ಕಾಯಿಗಳು ಕಚ್ಚುತ್ತೆ. ಇಂತರ ಹೊಸ ಚಿಗುರು ಬಂದ ತಕ್ಷಣ ಇಳುವರಿ ಕೊಡೋದನ್ನ ನಾವು ಏನ್ ಮಾಡೋದು, ಯಾವಾಗ ನಮಗೆ ಫಸಲು ಬೇಕೋ ಅದಕ್ಕೆ ಒಂದು 5-5.5 ತಿಂಗಳಿಗೆ ಮುಂಚೆ ಪ್ರೂನಿಂಗ್ ಮಾಡಿಕೊಂಡ್ರೆ ಈ ಗಿಡದಿಂದ ನಾವು ರೌಂಡ್ ಇಯರ್ ಪ್ರೊಡಕ್ಷನ್ ಮಾಡ್ಕೋಬಹುದು. ಪ್ರೂನಿಂಗ್ ಅಂದ್ರೆ ಏನು? ಯಾವ್ದು ಯಾವ್ದು ಬ್ಯಾಡ್ದ ಇದ್ರೋ ಆ ಕೊಂಬೆಗಳನ್ನ ಕತ್ತರಿಸಬೇಕು. ಡೆಡ್ ಆಗ್ಲಿ, ಡಿಸೀಸ್ಡ್ ಆಗ್ಲಿ, ಯಾವ್ದು ಯಾವ್ದು ಜಾಸ್ತಿ ಹೈ ಡೆನ್ಸಿಟಿ ಆಗಿ ಇರ್ತದೋ ಅಂತರ ಕೊಂಬೆಗಳನ್ನ ನಾವು ಕತ್ತರಿಸ್ಕೊಂಡ್ರೆ ಹೂ ಬರ್ತದೆ, ಕಾಯಿ ಕಚ್ಚುತ್ತೆ. ಕಾಯಿ ಕಚ್ಚಿದ್ರಿಂದ 135 ದಿವಸಕ್ಕೆ ಫಸಲು ಕುಯ್ಯಲಕ್ಕೆ ಬರ್ತದೆ. ಈಗ ಹೈ ಡೆನ್ಸಿಟಿ ಮಾಡಕ್ಕೆ ಯಾವ್ದು ಯಾವ್ದು ನಾವು ಮಾಡ್ಕೋಬೇಕು ಅಂದ್ರೆ ಇನಿಷಿಯಲ್ ಆಗಿ ನಾವು ಸ್ವಲ್ಪ ಟ್ರೈನಿಂಗ್ ಮಾಡ್ಕೋಬೇಕಾಗತ್ತೆ. ಮತ್ತೊಂದು, ಈ ಹಣ್ಣುಗಳನ್ನ ನಾವು ಫ್ರೆಶ್ ಫ್ರೂಟ್ ಆಗಿನೂ ತಿನ್ಕೋಬಹುದು, ಆಮೇಲೆ ಪ್ರಾಸೆಸ್ಡ್ ಪ್ರಾಡಕ್ಟ್ ಆಗಿನೂ ಉಪಯೋಗಿಸ್ಬೋದು. ಪ್ರಾಸೆಸ್ಡ್ ಪ್ರಾಡಕ್ಟ್ ಅಂದ್ರೆ ಏನು? ಜ್ಯೂಸು, ಜಾಮು, ಜೆಲ್ಲಿ, ಯಾವ ತರ ಬೇಕಂತರೂ ಪದಾರ್ಥಗಳು ಮಾಡ್ಕೋಬಹುದು. ಇವಾಗ ನಾವು ನಮ್ ಕಡೆ ಜಾಸ್ತಿ ಬೆಳೆದು ಬಿಟ್ಟಿದೆ, ಏನ್ ಮಾಡೋದು, ಮಾರ್ಕೆಟ್ ಇಲ್ಲ, ಆಯ್ತು ಪ್ರಾಸೆಸಿಂಗ್ ಇಂಡಸ್ಟ್ರಿಗೆ ಕಳಿಸಿ ಅದರಲ್ಲಿ ಪ್ರಾಡಕ್ಟ್ ಮಾಡಿಕೊಂಡು ನಾವು ಸೇಲ್ ಮಾಡಬಹುದು. ಇದು ಒಂದು ಸಾಮಾನ್ಯವಾದ ಹಣ್ಣು. ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಎಲ್ಲಾ ವಯಸ್ಸಿನರು ಇಷ್ಟಪಟ್ಟು ತಿನ್ನೋದು ಹಣ್ಣು. ಇದನ್ನ ನಾವು ಏನ್ ಹೇಳ್ತೀವಿ, ಬಡವರ ಸೇಬು ಅಂತಲೂ ಕರಿತೀವಿ. ಆಮೇಲೆ ಇದು ಒಂದು ಒಳ್ಳೆ ಅವಶ್ಯಕ ಗುಣ ಇರೋದು ಬೆಳೆ. ಇದರದ್ದು ಎಲ್ಲಾ ಭಾಗಗಳು ಮೆಡಿಸಿನ್ ಆಗಿ ಯೂಸ್ ಆಗುತ್ತದೆ. ಇದರದ್ದು ಎಲೆ ಕಷಾಯನ ನಾವು ಡಿಸೆಂಟ್ರಿ ಕಾಯಿಲೆ ಕ್ಯೂರ್ ಮಾಡಕ್ಕೆ ಯೂಸ್ ಮಾಡ್ಕೋಬಹುದು. ಇದರದು ತೊಗಟೆ, ತೊಗಟೆ ಅಂದ್ರೆ ಏನು, ಬಾರ್ಕು. ಆ ಬಾರ್ಕಿಂದ ಮಾಡೋದು ಕಷಾಯನ ಹೊಟ್ಟೆ ನೋವು ಕ್ಯೂರ್ ಮಾಡಕ್ಕೆ ಯೂಸ್ ಆಗುತ್ತದೆ. ಇನ್ನೊಂದು, ಇವಾಗ ಯಾವ ಕಡೆ ನೋಡಿದ್ರು ಪೊಲ್ಯೂಷನ್ ಪೊಲ್ಯೂಷನ್ ಅಂತ ಹೇಳ್ತೀವಿ, ಜಾಸ್ತಿ ಪೊಲ್ಯೂಷನ್ ಆಗ್ತಾ ಇರ್ತದೆ, ಅದನ್ನ ಕಂಟ್ರೋಲ್ ಮಾಡೋಕ್ಕೂ ಈ ಗಿಡ ಯೂಸ್ ಆಗುತ್ತದೆ. ಸಾಮಾನ್ಯವಾಗಿ ಸೀಬೆ ಹಣ್ಣಿನಲ್ಲಿ ಪೌಷ್ಟಿಕಾಂಶಗಳು ಜಾಸ್ತಿ ಇರ್ತದೆ, ಅದರಲ್ಲಿ ಮುಖ್ಯವಾಗಿ ವೈಟಮಿನ್ ಸಿ ಅಂತ ಹೇಳ್ತೀವಿ, ಆ ವೈಟಮಿನ್ ಸಿ ಅಂಶ ಹೆಚ್ಚಾಗಿ ಇರ್ತದೆ. ಈಗ ಸುಮಾರು 100 ಗ್ರಾಂ ತೂಕ ಇರೋದು ಹಣ್ಣು ತಿಂತೀವಿ, ಅದರದಿಂದ ನಮಗೆ ಒಂದು 250-300 ಮಿಲಿಗ್ರಾಂ ತನಕ ನಮಗೆ ವೈಟಮಿನ್ ಸಿ ಸಿಗುತ್ತದೆ. ಈ ಬೆಳೆಯಲ್ಲಿ 2 ತರ ಜಾತಿಗಳವೆ, ಒಂದು ಬಿಳಿ ತಿರುಳು ಇರೋದು, ಇನ್ನೊಂದು ಕೆಂಪು ಬಣ್ಣ ಇರೋದು. ಕೆಂಪು ಬಣ್ಣ ತಿರುಳು ಇರೋದು ಒಂದು, ಬಿಳಿ ಬಣ್ಣ ತಿರುಳು ಇರೋದು ಒಂದು. ಈಗ ಕೆಂಪು ಬಣ್ಣ ತಿರುಳು ಇರೋದು ಔಷಧ ಗುಣಗಳು ಜಾಸ್ತಿ ಇರ್ತದೆ. ಈ ಕೆಂಪು ಬಣ್ಣ ತಿರುಳು ಇರೋದು ಜಾತಿಗಳಲ್ಲಿ ಲೈಕೋಪಿನ್ ಅಂತ ಒಂದು ಪಿಗ್ಮೆಂಟ್ ಇದೆ. ಈ ಪಿಗ್ಮೆಂಟ್ ಒಳ್ಳೆ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರ್ತದೆ. ಆಂಟಿ ಆಕ್ಸಿಡೆಂಟ್ ಅಂದ್ರೆ ಏನು, ಕ್ಯಾನ್ಸರ್ ಕಾಯಿಲೆ ಬರೋದನ್ನ ತಡೆಯುತ್ತದೆ. ಆಮೇಲೆ ಈ ಕೆಂಪು ಬಣ್ಣ ತಿರುಳು ಇರೋದು ಜಾತಿಗಳನ್ನ ನಾವು ಹಾಗೆ ತಿನ್ಬಹುದು, ಮತ್ತೆ ಇದರದು ಜ್ಯೂಸು, ಜಾಮು, ಜೆಲ್ಲಿ ಪ್ರಾಸೆಸ್ಡ್ ಫ್ಯಾಕ್ಟ್ರಿನಲ್ಲಿ, ಪ್ರಾಸೆಸ್ ಇಂಡಸ್ಟ್ರೀಸ್ ನಲ್ಲಿ ಜಾಸ್ತಿ ಇದರಕ್ಕೆ ಡಿಮ್ಯಾಂಡ್ ಇರ್ತದೆ. ಇನ್ನೊಂದು, ಇಷ್ಟು ಇಂಪಾರ್ಟೆನ್ಸ್ ಇರೋದ್ರಿಂದ ಈ ಬೆಳೆಯಲ್ಲಿ ನಾವು ನಮ್ಮ ಸಂಸ್ಥೆಯಿಂದ ಒಳ್ಳೆ ಸಂಕರ್ಣ ತಳಿಗಳನ್ನ ಬಿಡುಗಡೆ ಮಾಡಿದ್ದೀವಿ. ಅವುಗಳಲ್ಲಿ 2 ಕೆಂಪು ತಿರುಳು ಇರೋದು, 2 ಬಿಳಿ ತಿರುಳು ಇರೋದು. ಈ ಕೆಂಪು ತಿರುಳು ಇರೋದ್ರಲ್ಲಿ ಅರ್ಥ ಕಿರಣ್ ಮತ್ತು ಅರ್ಥ ರಶ್ಮಿ ಅಂತ 2 ತಳಿಗಳನ್ನ ನಾವು ಬಿಡುಗಡೆ ಮಾಡಿದ್ದೀವಿ. ಈ ಅರ್ಥ ಕಿರಣ್ ಇದು ಒಂದು ಸಂಕರ್ಣ ತಳಿ, ಬೇರೆ ಬೇರೆ ಜಾತಿ ಗಿಡಗಳನ್ನ ತಗೊಂಡು ಕ್ರಾಸಿಂಗ್ ಮಾಡಿ ಅದರದಿಂದ ಸೆಲೆಕ್ಷನ್ ಮಾಡಿ ಬಿಡುಗಡೆ ಮಾಡಿರೋದು ತಳಿ. ಇದು ಗಿಡಗಳು ಮಧ್ಯಮ ಎತ್ತರ ಬೆಳೆಯುತ್ತದೆ. ಆಗ ಮಧ್ಯಮ ಎತ್ತರ ಬೆಳೆಯೋದ್ರಿಂದ ಇದನ್ನ ಪ್ರೂನಿಂಗ್ ಮಾಡಿಕೊಂಡು ನಾವು ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಮಾಡ್ಕೋಬಹುದು. ಇನ್ನೊಂದು, ಒಳ್ಳೆ ಇಳುವರಿ ಕೊಡ್ತದೆ, ಎರ್ರಿ ಬ್ಯಾರಿಂಗ್ ಕೊಡ್ತದೆ, ಬೇಗ ಇಳುವರಿಗೆ ಬರ್ತದೆ. ಇದರದ್ದು ಹಣ್ಣುಗಳು ಮಧ್ಯಮ ಗಾತ್ರ ಇರ್ತದೆ. ಮಧ್ಯಮ ಗಾತ್ರ ಅಂದ್ರೆ ತೂಕ ಎಷ್ಟು, ಒಂದು 180-200 ಗ್ರಾಂ ತನಕ ತೂಕ ಬರ್ತದೆ. ಒಳಗಡೆ ತಿರುಳು ಗಾಢ ಕೆಂಪು ಇರ್ತದೆ, ಡೀಪ್ ರೆಡ್ ಅಂತ ಹೇಳ್ತೀವಿ. ಅದರದ್ದು ತಿರುಳು ಗಟ್ಟಿಯಾಗಿ ಇರ್ತದೆ. ಇದರದ್ದು ಇರೋದು ಕೆಂಪುದ ತಳಿಗಳಲ್ಲೇ, ಈ ಅರ್ಕಾಕಿರಣ್ ತಳಿನಲ್ಲೇ ಜಾಸ್ತಿ ಲೈಕೋಪಿನ್ ಕಂಟೆಂಟ್ ಇದೆ. ಎಷ್ಟು, 7.14 ಮಿಲಿಗ್ರಾಂ. 100 ಗ್ರಾಂ ಪಲ್ಪ್ ತಗೊಂಡ್ರೆ 7.14 ಮಿಲಿಗ್ರಾಂ ಈ ಲೈಕೋಪಿನ್ ಇರ್ತದೆ. ಈ ಲೈಕೋಪಿನ್ ಇಂಪಾರ್ಟೆಂಟ್ ನಾನು ಆವಾಗನೇ ಹೇಳಿದ್ದೀನಿ, ಒಳ್ಳೆ ಆಂಟಿ ಆಕ್ಸಿಡೆಂಟ್. ಇನ್ನೊಂದು, ಈ ಲೈಕೋಪಿನ್ ಜಾಸ್ತಿ ಇದ್ರೆ ನಮ್ಗೆ ತಿರುಳು ಜಾಸ್ತಿ ಕಲರ್ ಬರ್ತದೆ. ಆ ತಿರುಳು ಡಾರ್ಕ್ ಕಲರ್ ಇದ್ರೆ ನಾವು ಒಳ್ಳೆ ಪ್ರಾಡಕ್ಟ್ ನ ಪ್ರಿಪೇರ್ ಮಾಡಬಹುದು. ಪ್ರಾಸೆಸ್ಡ್ ಪ್ರಾಡಕ್ಟ್ ನಾನು ಏನ್ ಹೇಳಿದೆ, ಜಾಮ್ ಆಗ್ಲಿ, ಜೆಲ್ಲಿ ಆಗ್ಲಿ, ಜ್ಯೂಸ್ ಆಗ್ಲಿ, ಫ್ರೂಟ್ ಬಾರ್ ಆಗ್ಲಿ, ಆಸ್ಮೆಟಿಕಲಿ ಡ್ರೈಡ್ ಪ್ರಾಡಕ್ಟ್ ಆಗ್ಲಿ, ಇದರದೆಲ್ಲ ಪ್ರಿಪೇರ್ ಮಾಡುವಾಗ ಅಟ್ರಾಕ್ಟಿವ್ ಕಲರ್ ಇರ್ತದೆ, ಕನ್ಸ್ಯೂಮರ್ಸ್ ಚೆನ್ನಾಗಿ ಲೈಕ್ ಮಾಡ್ತಾರೆ. ಇನ್ನೊಂದು, ಈ ಅರ್ಥ ಕಿರಣ್ ತಳಿಯಲ್ಲಿ ಒಳ್ಳೆ ಸುವಾಸನೆ ಇದೆ. ಸುವಾಸನೆ ಅಂದ್ರೆ ಏನು, ಫ್ಲೇವರ್. ಆ ಫ್ಲೇವರ್ ಇದ್ರೆ ನಾವು ಪ್ರಾಡಕ್ಟ್ ಮಾಡಿದ್ರ ಮೇಲೇನು ಆ ಗೋವಾಯಿಂದ ಮಾಡಿರೋದು ಅಂತ ನಮಗೆ ಅನಿಸುತ್ತೆ, ತಿನ್ನುವಾಗನೂ ಅದು ಗೊತ್ತಾಗುತ್ತೆ. ಇದರದ್ದು ಫ್ರೂಟ್ಸ್ ಚೆನ್ನಾಗಿ ರುಚಿಯಾಗಿರುತ್ತದೆ. ಇದರದ್ದು ಸಕ್ಕರೆ ಹಂಸ ಅಂದ್ರೆ TSS ಅಂತ ನಾವು ಇಂಗ್ಲಿಷ್ ನಲ್ಲಿ ಹೇಳ್ತೀವಿ. ಅದು ಕಾಯಿ ಕಟಾವು ಮಾಡುವಾಗ ನಾವು ಯಾವಾಗ ಕಟಾವು ಮಾಡ್ತೀವಿ, ಡಾರ್ಕ್ ಗ್ರೀನ್ ಕಲರ್ ಇಂದ ಲೈಟ್ ಗ್ರೀನ್ ಕಲರ್ ಬರುವಾಗ ಕಟಾವು ಮಾಡ್ತೀವಿ. ಆ ಟೈಮ್ನಲ್ಲಿ ನೋಡಿದ್ರೆ 12-12.5 ಡಿಗ್ರಿ ಬ್ರಿಜ್ ತನಕ ಇರ್ತದೆ. ಚೆನ್ನಾಗಿ ಹಣ್ಣು ಆದ್ಮೇಲೆ 14 ಡಿಗ್ರಿ ಬ್ರಿಜ್ ತನಕ ಹೋಗುತ್ತೆ. ಇದರಲ್ಲಿ ವೈಟಮಿನ್ ಸಿ ಅಂಶ 190-200 ಮಿಲಿಗ್ರಾಂ ತನಕ ಬರ್ತದೆ. ಅಂದ್ರೆ 100 ಗ್ರಾಂ ಹಣ್ಣು ತಗೊಂಡ್ರೆ 190-200 ಮಿಲಿಗ್ರಾಂ ತನಕ ನಮಗೆ ವೈಟಮಿನ್ ಸಿ ಅಂಶ ಇರ್ತದೆ. ಬೀಜ ಮೃದುವಾಗಿ ಇರ್ತದೆ, ಆಮೇಲೆ ಕೀಪಿಂಗ್ ಕ್ವಾಲಿಟಿನೂ ಚೆನ್ನಾಗಿರ್ತದೆ. ಇದರದು ಒಳ್ಳೆ ಸ್ವಾಸನೆ ಇರೋದ್ರಿಂದ, ಲೈಕೋಪಿನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇದರದು ಬೇರೆ ಬೇರೆ ಪದಾರ್ಥಗಳು ನಾವು ಮಾಡಿದ್ದೀವಿ. ಫ್ರೂಟ್ ಬಾರ್, ಆಸ್ಮೆಟಿಕ್ಲಿ ಡ್ರೈಡ್ ಪ್ರಾಡಕ್ಟ್, RTS ಬಿವರೇಜ್, ಸ್ಪ್ಯಾಶು, ಜಾಮ್ ಇದು ಮಾಡಿದ್ದೀವಿ. ಇದರದಕ್ಕೂ ಒಳ್ಳೆ ಡಿಮ್ಯಾಂಡ್ ಇದೆ. ಅಡ್ತು ನಾನು ಅರ್ಥ ರಶ್ಮಿ ತಳಿ ಬಗ್ಗೆ ಹೇಳ್ತೀನಿ. ಇದು ಕೆಂಪುದು ತಿರುಳು ಇರೋದು ತಳಿ. ಆಗ ಅರ್ಥ ಕಿರಣಗೂ ಅರ್ಥ ರಶ್ಮಿಗೂ ಡಿಫರೆನ್ಸ್ ಏನಂದ್ರೆ, ವ್ಯತ್ಯಾಸ ಏನಂದ್ರೆ, ಈ ಅರ್ಥ ರಶ್ಮಿ ಸ್ವಲ್ಪ ಗುಂಡುಗೆ ಬರ್ತದೆ, ರೌಂಡ್ ಫ್ರೂಟ್ ಬರ್ತದೆ, ಇದರಲ್ಲಿ ವೈಟಮಿನ್ ಸಿ ಅಂಶ ಹೆಚ್ಚಾಗಿರುತ್ತದೆ, 200 to 235 ಮಿಲಿಗ್ರಾಂ 100 ಗ್ರಾಂ ಹಣ್ಣಿಗೆ ಬರ್ತದೆ. ಲೈಕೋಪಿನ್ ಕಂಟೆಂಟ್ ಮೀಡಿಯಂ ಆಗಿ ಇರ್ತದೆ, 4-6 ಮಿಲಿಗ್ರಾಂ 100 ಗ್ರಾಂ ಪಲ್ಸ್ ನಲ್ಲಿ ಇರ್ತದೆ. ಈ ಜಾತಿಯನ್ನು ಒಳ್ಳೆ ಪ್ರೊಸೆಸ್ಡ್ ಪ್ರಾಡಕ್ಟ್ ಮಾಡಲಿಕ್ಕೆ ಯೂಸ್ ಆಗ್ತದೆ. ಇದರಿಂದ ನಾವು ಮಾಡಿದೀವಿ, ಇದ್ರಿಗೂ ಚೆನ್ನಾಗಿ ಮಾರ್ಕೆಟ್ ಅಕ್ಸೆಪ್ಟೆನ್ಸ್ ಇದೆ. ನೆಕ್ಸ್ಟ್ ನಾನು ಬಿಳಿ ತಳಿ ತಿರುಳು ಇರೋದರ ಜಾತಿನ ಬಗ್ಗೆ ಹೇಳ್ತೀನಿ. ಈ ಬಿಳಿ ತಿರುಳು ಇರೋದ ಜಾತಿನಲ್ಲಿ ನಾವು ಅರ್ಥ ಮೃದುಲ ಮತ್ತ ಅರ್ಥ ಪೂರ್ಣ ಅಂತ ಎರಡು ಜಾತಿಗಳನ್ನ ಕಂಡಿಡಿತೀವಿ. ಫಸ್ಟ್ ಅರ್ಥ ಮೃದುಲ ಬಗ್ಗೆ ಹೇಳ್ತೀನಿ. ಈ ಅರ್ಥ ಮೃದುಲ ಅಂತ ಇರೋದು ತಳಿ ಮೃದ್ ಅಂದ್ರೆ ಸಾಫ್ಟ್ ಸೀಡೆಡ್, ಬೀಜ ಮೃದುವಾಗಿ ಇರೋದು. ಆಗ ಈ ಹೆಸರದಿಂದ ಗೊತ್ತಾಗುತ್ತೆ ಇದು ಬೀಜಗಳು ಮೃದುವಾಗಿ ಇರ್ತವೆ ಅಂತ. ಇದು ಅಲಹಾಬಾದ್ ಸಫೇದ ಅಂತ ಜಾತಿಯಿಂದ ಸೆಲೆಕ್ಷನ್ ಮಾಡಿ ಬಿಡುಗಡೆ ಮಾಡಿದ ತಳಿ. ಅಲಹಾಬಾದ್ ಸಫೇದ ನೋಡಿದ್ರೆ ವಾಣಿಜ್ಯಕವಾಗಿ ಬೆಳೆದಿರುವಂತ ತಳಿ, ಕಮರ್ಷಿಯಲ್ ಕ್ರಾಪ್ ಆಗಿ ಕಮರ್ಷಿಯಲ್ ಜಾತಿಯಾಗಿ ಎಲ್ಲಾ ಕಡೆನೂ ಎಸ್ಟಾಬ್ಲಿಷ್ ಆಗಿರೋದ ಜಾತಿಯಿಂದ ಸೆಲೆಕ್ಷನ್ ಮಾಡಿ ಬಿಡುಗಡೆ ಮಾಡಿರೋದು ಈ ಅರ್ಥ ಮೃದುಲ. ಈ ಹಣ್ಣುಗಳು ಮಧ್ಯಮ ಗಾತ್ರ ಇರ್ತದೆ, 180-200 ಗ್ರಾಂ ತೂಕ ಬರ್ತದೆ. ಇದರಲ್ಲಿ ಪೆಕ್ಟಿನ್ ಅಂತ ಹೇಳ್ತೀವಿ, ಅದರ ಅಂಶ ಹೆಚ್ಚಾಗಿ ಇರ್ತದೆ. ಈಗ ಪೆಕ್ಟಿನ್ ಅಂಶ ಜಾಸ್ತಿ ಆಗಿದ್ರೆ ಏನಕ್ಕೆ ಯೂಸ್ ಆಗುತ್ತೆ? ಜಾಮ್ ಆಗ್ಲಿ ಜಲ್ಲಿ ಆಗ್ಲಿ ಅದು ಮಾಡಿದ್ರೆ ಆ ಕ್ವಾಲಿಟಿ ಚೆನ್ನಾಗಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಈ ಪೆಕ್ಟಿನ್ ಅಂಶ. ಮತ್ತು ಈ ಹಣ್ಣುಗಳು ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿರ್ತದೆ. ಕೀಪಿಂಗ್ ಕ್ವಾಲಿಟಿ ಅಂದ್ರೆ ಏನು? ನಾವು ಕಟಾವು ಮಾಡಿದ ನಂತರ ಅದರದ್ದು ಗುಣಮಟ್ಟಗಳು ಉಳಿಸ್ಕೊಳ್ಳುತ್ತೆ, ಹಾಳಾಗಿಲ್ದಿರೋದು ಹಂಗೆ ಉಳಿಸ್ಕೋಬಹುದು. ನೆಕ್ಸ್ಟ್ ಅರ್ಥ ಪೂರ್ಣ ಅಂತ ತಳಿ ಬಗ್ಗೆ ಹೇಳ್ತೀನಿ. ಇದು ನಾವು ರೀಸೆಂಟ್ ಆಗಿ ಬಿಡುಗಡೆ ಮಾಡಿದ್ದು ತಳಿ. ಇದಕ್ಕೂ ನಾವು ಅಳಕಬಾದ್ ಸಫೇದ ಅಂತಾನ ಇರೋದು ತಳಿನ ಒಂದು ಪ್ಯಾರೆಂಟ್ ಆಗಿ ತಾಯಿಯಾಗಿ ಯೂಸ್ ಮಾಡಿ ನಾವು ಕ್ರಾಸಿಂಗ್ ಮಾಡಿ ಬಿಡುಗಡೆ ಮಾಡಿದ್ದು. ಹಾಗೆ ಈ ತಳಿಗೂ ಅಲಹಾಬಾದ್ ಸಫೇದ ಗುಣಮಟ್ಟಗಳು ಇದಾವೆ. ಇದರಲ್ಲಿ ಮಧ್ಯದಿಂದ ದೊಡ್ಡ ಸೈಜ್ ತನಕ ಬರ್ತದೆ, ಮಧ್ಯಮ ಗಾತ್ರ ಫ್ರೂಟ್ ಇರ್ತದೆ, ಮಧ್ಯದಿಂದ ಬಿಗ್ ಸೈಜ್ ತನಕ ಬರ್ತದೆ. 220 ಗ್ರಾಂ ಇಂದ 250 ಗ್ರಾಂ ತನಕ ತೂಕ ಇರ್ತದೆ. ಹಣ್ಣುಗಳು ದುಂಡಾಗಿ ಇರ್ತದೆ, ರೌಂಡ್ ಶೇಪ್. ಆಮೇಲೆ ಆ ಚರ್ಮ ಸ್ಮೂತ್ ಆಗಿರ್ತದೆ, ಶೈನಿಯಾಗಿ ಇರ್ತದೆ, ಸೊ ಮಾರ್ಕೆಟ್ ಅಟ್ರಾಕ್ಟನ್ಸ್ ಇರ್ತದೆ. ತಿರುಳು ಒಳ್ಳೆ ಸ್ವೀಟ್ ಆಗಿರ್ತದೆ, ಗಟ್ಟಿಯಾಗಿ ಇರ್ತದೆ, ಫೋಮ್ ಪಲ್ಪ್ ಅಂತ ಹೇಳ್ತೀವಿ. ತಿರುಳು ಹೆಚ್ಚಾಗಿ ಇರ್ತದೆ, ಬೀಜ ಮೃದುವಾಗಿ ಇರ್ತದೆ, ಒಳ್ಳೆ ಸ್ವಾಸನೆ ಇರ್ತದೆ, ಇದಕ್ಕೂ ಒಳ್ಳೆ ಕೀಪಿಂಗ್ ಕ್ವಾಲಿಟಿ ಇರ್ತದೆ. ಇದರಲ್ಲಿ ವೈಟಮಿನ್ ಸಿ ಅಂಶ 190-200 ಮಿಲಿಗ್ರಾಂ ತನಕ ಇರ್ತದೆ. ಈ ಜಾತಿನೂ ಮಧ್ಯಮ ಎತ್ತರ ಬೆಳೆಯೋದು ಜಾತಿ. ಈ ಮಧ್ಯಮ ಎತ್ತರ ಬೆಳೆಯೋದ್ರಿಂದ ಇದನ್ನ ನಾವು ಟೋಸ್ ಪ್ಲಾಂಟಿಂಗ್ ಮಾಡ್ಕೋಬಹುದು, ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಅಂತ ಹೇಳ್ತೀವಿ ಅಲ್ವಾ, ಕಡಿಮೆ ಅಂತರದಲ್ಲಿ ಬೆಳೆಸ್ಕೋಬಹುದು. ಗ್ರೂನಿಂಗ್ ಮಾಡಿಕೊಂಡು ಅದನ್ನ ಹೈಟ್ನ ಹಂಗೆ ಮೇಂಟೈನ್ ಮಾಡ್ಕೋಬಹುದು. ಈಗ ನಾನು ಸಿಬಿಎ ತಳಿಗಳ ಬಗ್ಗೆ ಹೇಳಿದ್ದೀನಿ ಅಲ್ವಾ, ಈಗ ಇದರದ್ದು ಎಲ್ಲೂ ಒಳ್ಳೆ ಇಳುವರಿ ಕೊಡೋದು ತಳಿಗಳೇ. ಇವಾಗ ನಾಟಿ ಮಾಡಿ 4-5 ವರ್ಷ ಆಗಿರೋದ ಮೇಲೆ ಒಂದು ಗಿಡದಿಂದ ನಾವು ಸುಮಾರು 600-80 ಕೆಜಿ ಇಳುವರಿ ತಗೋಬಹುದು. ನೆಕ್ಸ್ಟ್ ನಾನು ಪರಂಗಿ ಹಣ್ಣ ಬಗ್ಗೆ ಹೇಳ್ತೀನಿ. ಈ ಹಣ್ಣನ್ನ ಇಂಗ್ಲಿಷ್ ಅಲ್ಲಿ ನಾವು ಪಪ್ಪಾಯ ಅಂತ ಕರಿತೀವಿ, ಇದರದ್ದು ಸೈಂಟಿಫಿಕ್ ನೇಮ್ ಕ್ಯಾರಿಕಾ ಪಪ್ಪಾಯ. ಈ ಬೆಳೆ ಕೂಡ ಬೇರೆ ಪ್ರದೇಶದಿಂದ ಹುಟ್ಟಿರೋದ ಬೆಳೆ. ಬೇರೆ ಪ್ರದೇಶದಿಂದ ಹುಟ್ಟಿರೋದ ಬೆಳೆ ಆದ್ರೇನು, ನಮ್ಮ ಪ್ರದೇಶದಲ್ಲಿ ಎಲ್ಲೆಲ್ಲಿ ನಮಗೆ ಉಷ್ಣ ಚೆನ್ನಾಗಿರ್ತದೋ ಅಲ್ಲಿ ಚೆನ್ನಾಗಿ ಈ ಗಿಡ ಬರುತ್ತದೆ. ಬೇರೆ ಪ್ರದೇಶ ಅಂದ್ರೆ ಟ್ರಾಪಿಕಲ್ ಅಮೆರಿಕಾ, ಆ ಜಾಗದಿಂದ ಹುಟ್ಟಿರೋದು. ಇದು ಒಂದು ಉಷ್ಣವಲಯದ ಬೆಳೆಯಾಗಿ ಇರೋದ್ರಿಂದ ಎಲ್ಲೆಲ್ಲಿ ನಮಗೆ ಚೆನ್ನಾಗಿ ಬಿಸಿಲು ಇರ್ತದೋ ಆ ಕಡೆ ಈ ಗಿಡ ಚೆನ್ನಾಗಿ ಪರ್ಫಾರ್ಮ್ ಆಗುತ್ತೆ. ಇದಕ್ಕೆ ಚಳಿಗಾಲದಲ್ಲಿ ಉಷ್ಣಾಂಶ ಕಡಿಮೆ ಇದ್ರೆ ಈ ಗಿಡ ಚೆನ್ನಾಗಿ ಬೆಳೆಯಲ್ಲ, ಹೂ ಕಚ್ಚಲ್ಲ, ಕಾಯಿ ಬರಲ್ಲ. 12-14 ಡಿಗ್ರಿಗೆ ಕಡಿಮೆ ಆಗ್ಬಿಟ್ರೆ ಚಳಿಗಾಲದ ಟೆಂಪರೇಚರ್ ವಿಂಟರ್ ಟೆಂಪರೇಚರ್ ಅಂತ ಹೇಳ್ತೀವಿ, ಅದಕ್ಕೆ 12-14 ಕಡಿಮೆ ಆದ್ರೆ ಈ ಗಿಡ ಚೆನ್ನಾಗಿ ಬೆಳೆಯಕ್ಕಾಗೋದಿಲ್ಲ. ಇದು ಶಾರ್ಟ್ ಡ್ಯೂರೇಷನ್ ಕ್ರಾಪ್ ಅಂತ ಹೇಳ್ತೀವಿ. ಶಾರ್ಟ್ ಡ್ಯೂರೇಷನ್ ಅಂದ್ರೆ ಏನು, ಉಳಿದಿರೋದು ಹಣ್ಣಿನ ಬೆಳೆಗೆಲ್ಲ ಕಂಪೇರ್ ಮಾಡುವಾಗ ಇದು ನಾಟಿ ಮಾಡಿ 8 ಅಥವಾ 8.5 ತಿಂಗಳಿಗೆ ಹಣ್ಣುಗಳು ಕುಯ್ಯಲಕ್ಕೆ ಬಂದ್ಬಿಡ್ತದೆ. ಉಳಿದಿರೋದು ಹಣ್ಣಿನ ಗಿಡಗಳಿಗೆ ಅಟ್ಲೀಸ್ಟ್ ನಾವು 2 ವರ್ಷ ಬೆಳೆಸಬೇಕು. ಬಟ್ ಈ ಗಿಡ ಪರಂಗಿಯನ್ನು ನಾಟಿ ಮಾಡಿ 3.5-4 ತಿಂಗಳಿಗೆ ಹೂ ಬಿಡ್ತದೆ. ಆ 4-5 ತಿಂಗಳು ಹೂ ಬಿಟ್ಟಾದ ಮೇಲೆ 8-8.5 ತಿಂಗಳಿಗೆ ಕುಯ್ಯಲಕ್ಕೆ ಬರ್ತದೆ, ಕಟಾವು ಮಾಡಬಹುದು. ಹಾಗೆ ಒಂದೊಂದು ಎಲೆ ಬರ್ತದೆ, ಒಂದೊಂದು ಎಲೆನು ಕಾಯಿ ಕಚ್ಕೊಂಡು ಹೋಗುತ್ತದೆ, ಕಂಟಿನ್ಯೂಸ್ ಆಗಿ ನಿಮಗೆ ಹಾರ್ವೆಸ್ಟ್ ಇರ್ತದೆ. ವಾರಕ್ಕೆ ಒಂದ್ ಟೈಮ್ ಕಟಾವು ಮಾಡಬೇಕಾಗುತ್ತೆ. 8-8.5 ತಿಂಗಳಿಗೆ ನೀವು ಕಾಯಿ ಕುಯ್ಯಲಿಗೆ ಶುರು ಮಾಡಿದ್ರೆ ಕಂಟಿನ್ಯೂಸ್ ಆಗಿ ನಿಮಗೆ ಹಾರ್ವೆಸ್ಟ್ ಇರ್ತದೆ. ಈ ಬೆಲೆ ಹೆಚ್ಚು ಉತ್ಪಾದಕತೆ ಕೊಡೋದು ಬೆಲೆ, ಹೈಯೆಸ್ಟ್ ಪ್ರೊಡಕ್ಟಿವಿಟಿ ಇರೋದು ಹಣ್ಣಿನ ಬೆಳೆಗಳಲ್ಲೇ ಈ ಪಪ್ಪಾಯ ಬೆಳೆ ಹೈಯೆಸ್ಟ್ ಪ್ರೊಡಕ್ಟಿವಿಟಿ ಕೊಡೋದು ಬೆಲೆ. ಇನ್ನೊಂದು, ಯಾವಾಗ ಬೇಕಂದ್ರೆ ಈ ಬೆಳೆನ ಬೆಳೆಸ್ಕೋಬಹುದು. ಇವಾಗ ಮಾರ್ಕೆಟ್ ಅಲ್ಲಿ ನಾವು ನೋಡ್ತೀವಿ ರೌಂಡ್ ದ ಇಯರ್ ಅವೈಲಬಿಲಿಟಿ ಆಫ್ ಪಪ್ಪಾಯ, ಸೀಸನ್ ಅಂತ ಇಲ್ಲ. ಯಾವಾಗ ಬೇಕಂದ್ರೂ ಮಾರ್ಕೆಟ್ ನಲ್ಲಿ ಹೋಗಿ ನಾವು ಪಪ್ಪಾಯ ತಗೊಂಡ್ಬರ್ತೀವಿ. ಅಂದ್ರೆ ಪ್ಲಾಂಟಿಂಗ್ ಹೊಸದು ನಾವು ನಾಟಿಂಗ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ನಾಟಿಂಗ್ ಮಾಡುವಾಗ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಸಂಕ್ರಾಂತಿ ಕಲಿಯ ತನಕ ಕೋಲ್ಡ್ ಸೀಸನ್ ನಲ್ಲಿ ನಾವು ಹೊಸದಾಗಿ ಪ್ಲಾಂಟಿಂಗ್ ಮಾಡಕ್ಕೆ ಹೋಗ್ಬಾರ್ದು. ಯಾಕೆಂದ್ರೆ ಆ ಚಳಿಗಾಲದಲ್ಲಿ ಚೆನ್ನಾಗಿ ಗಿಡ ಬೆಳೆಯಲ್ಲ. ಉಳಿದಿರೋ ತಿಂಗಳಿನಲ್ಲಿ ನಾವು ಪ್ಲಾಂಟಿಂಗ್ ಮಾಡಿಕೊಂಡು ನಮಗೆ ಈ ರಮಳಾನ್ ಟೈಮ್ ನಲ್ಲಿ ನಮಗೆ ಒಳ್ಳೆ ಮಾರ್ಕೆಟ್ ಇರ್ತದೆ. ಸೊ ನಾನು ಹೇಳಿದೀನಿ ಈ ಪ್ಲಾಂಟಿಂಗ್ ಮಾಡಿ 8-8.5 ತಿಂಗಳಿಗೆ ಕುಯ್ಯಲಿಕ್ಕೆ ಬರ್ತದೆ ಅಂತ. ನಾವು ಅದ ಪ್ರಕಾರ ಪ್ಲಾನ್ ಮಾಡಿಕೊಂಡು ಪ್ಲಾಂಟಿಂಗ್ ಮಾಡಿಕೊಂಡ್ರೆ ನಮಗೆ ರೌಂಡ್ ದ ಇಯರ್ ಪ್ರೊಡಕ್ಷನ್ ಮಾಡ್ಕೋಬಹುದು. ಈ ಹಣ್ಣಿನಲ್ಲಿ ಹೆಚ್ಚಾಗಿ ವೈಟಮಿನ್ ಸಿ ಅಂಶ ಇರ್ತದೆ, ಹಾಗಾಗಿ ಯಾವುದೋ ವಯಸ್ಸಿನವರು ತಿನ್ಬಹುದು. ಈ ಹಣ್ಣನ್ನ ನಾವು ಫ್ರೆಶ್ ಆಗಿನ ತಿನ್ಕೋಬಹುದು. ಜಾಸ್ತಿ ಇಳುವರಿ ಇರ್ತದೆ ಅಂದ್ರೆ ಪ್ರಾಸೆಸ್ಡ್ ಪ್ರಾಡಕ್ಟ್ ಆಗಲು ಮಾಡ್ಕೋಬಹುದು. 2 ಸಂಕರಣ ತಳಿಗಳನ್ನ ಬಿಡುಗಡೆ ಮಾಡಿದೀವಿ. ವಾಣಿಜ್ಯಕವಾಗಿ ನೋಡಿದ್ರೆ ಈ ಪರಂಗಿ ಹಣ್ಣು ಬೀಜದಿಂದ ಬೆಳೆಯುತ್ತಾರೆ. ಈ ಕಮರ್ಷಿಯಲ್ ಆಗಿ ಬೆಳೆಯೋದ್ರಲ್ಲಿ 2 ತರ ಜಾತಿಗಳಿವೆ, ಒಂದು ಡೈಷಿಯಸ್, ಇನ್ನೊಂದು ಗೈನೋ ಡೈಷಿಯಸ್. ಡೈಷಿಯಸ್ ಅಂದ್ರೆ ಏನು, ಹೆಣ್ಣು ಮತ್ತು ಗಂಡು ಬೇರೆ ಬೇರೆ ಗಿಡಗಳು ಇರ್ತವೆ. ಗೈನೋ ಡೈಷಿಯಸ್ ಅಂದ್ರೆ ಹೆಣ್ಣು ಮತ್ತು ದ್ವಿಲಿಂಗ. ದ್ವಿಲಿಂಗ ಅಂದ್ರೆ ಒಂದೇ ಹೂವಲ್ಲಿ ಹೆಣ್ಣು ಮತ್ತು ಗಂಡು ಭಾಗಗಳು ಇರೋದು. ಹಾಗೆ ಇರೋದ್ರಿಂದ ಏನ್ ಅಡ್ವಾಂಟೇಜ್, ಸೆಲ್ಫ್ ಪಾಲಿನೇಷನ್, ಹಾಗಾಗಿ ತಾನಾಗಿನೇ ಪರಾಗಸ್ಪರ್ಶ ಆಗ್ಕೊಳ್ಳುತ್ತೆ. ಈಗ ಇಂತರ ಜಾತಿಗಳನ್ನ ತಗೊಂಡ್ರೆ ನಾವೇ ಬೀಜ ಮಾಡ್ಕೋಬಹುದು. ಇನ್ನೊಂದು, ಗೈನೋಡೈಷಿಯಸ್ ಜಾತಿನಲ್ಲಿ ಹೆಣ್ಣು ಮಿತ ದ್ವಿಲಿಂಗ ಗಿಡಗಳು ಬರುತ್ತೆ. ಹೆಣ್ಣಿಂದನೂ ಕಾಯಿ ಬಿಡುತ್ತೆ, ದ್ವಿಲಿಂಗ ಗಿಡದಿಂದನೂ ಕಾಯಿ ಬರುತ್ತದೆ. ಹೆಣ್ಣಿಂದ ಬಿಡೋದು ರೌಂಡ್ ಗುಂಡಗೆ ಬರ್ತದೆ, ಆ ದ್ವಿಲಿಂಗ ಗಿಡದಿಂದ ಬರೋದು ಸ್ವಲ್ಪ ಉದ್ದಕ್ಕೆ ಬರ್ತದೆ. ಸೊ ಇದಕ್ಕೆ ನಾವು ಪಾಲಿನೇಷನ್ ಮಾಡಬೇಕಾಗಿಲ್ಲ. ಈ ಪಾಲಿನೇಷನ್ ಅಂದ್ರೆ ಪರಾಗಸ್ಪರ್ಶ ಮಾಡಬೇಕಾಗಿಲ್ಲ. ಈ ದ್ವಿಲಿಂಗ ಗಿಡದಿಂದ ಪೋಲನ್ನು ಅದರದ್ದು ಫೀಮೇಲ್ ಪ್ಲಾಂಟ್ಗೆ ಬಿದ್ದು ಅದರದ್ದು ಪಾಲಿನೇಷನ್ ನಡೆಯುತ್ತೆ. ಹಾಗೆ ಗೈನೋಡೈಷಿಯಸ್ ಜಾತಿನ ತಗೊಂಡ್ರೆ ಎಷ್ಟು ಗಿಡಗಳು ಬರ್ತದೋ ಅಷ್ಟು ಗಿಡಗಳಿಂದನು ನಮಗೆ ಇಳುವರಿ ಸಿಗುತ್ತದೆ. ಈಗ ಗೈನೋಡೈಷಿಯಸ್ ಜಾತಿಗಳನ್ನ ನಮ್ಮ ವಿಭಾಗದಿಂದ ಬಿಡುಗಡೆ ಮಾಡಿರೋದು ಅರ್ಕ ಸೂರ್ಯ ಮಿತ ಅರ್ಕ ಪ್ರಭಾತ್. ಇದರದು ಅಡ್ವಾನ್ಸ್ಡ್ ಜನರೇಷನ್ ಹೈಬ್ರಿಡ್ ತಳಿ ಅಂತ ಹೇಳ್ತೀವಿ. ಹಾಗಾಗಿ ರೈತರುಗಳೇ ಅದರದ್ದು ಬೀಜನ ಮಾಡ್ಕೋಬಹುದು. ಅದು ಹೆಂಗ್ ಮಾಡ್ಕೋಬಹುದು ಅಂದ್ರೆ, ದ್ವಿಲಿಂಗ ಅಂತ ಹೇಳಿದೀನಿ ಅಲ್ವಾ, ಆ ಗಿಡದಿಂದ ದ್ವಿಲಿಂಗ ಫ್ಲವರ್ನ, ಥರ್ಮೋಪ್ರಾಡಕ್ಟ್ ಫ್ಲವರ್ಸ್ನ ನಾವು ಬಟರ್ ಪೇಪರ್ ಕವರ್ ತಗೊಂಡು ಅದು ಓಪನ್ ಆಗಕ್ಕೆ ಮುಂಚೆ ಕವರ್ ಮಾಡ್ಕೋಬಹುದು. ಆವಾಗ ಏನಾಗುತ್ತೆ, ಸೆಲ್ಫ್ ಪಾಲಿನೇಷನ್ ನಡೆಯುತ್ತೆ, ಬೀಜ ಪ್ಯೂರಿಟಿ ಮೇಂಟೈನ್ ಆಗುತ್ತೆ. ಸೆಲ್ಫ್ ಪಾಲಿನೇಷನ್ ಆಗಿರೋದು ಹಣ್ಣಿಂದ ಬೀಜ ತಗೊಂಡು ನಾವು ಮುಂದಕ್ಕೆ ನಾವೇ ಬೆಳೆಸ್ಕೋಬಹುದು. ಈಗ ಅರ್ಕ ಪ್ರಭಾತ್ ತಳಿ ಕ್ಯಾರೆಕ್ಟರ್ಸ್ ಬಗ್ಗೆ ಹೇಳ್ತೀನಿ. ಇದು ಒಂದು, ನಾನು ಆವಾಗನೇ ಹೇಳಿದ್ದೀನಿ, ಅಡ್ವಾನ್ಸ್ಡ್ ಜನರೇಷನ್ ಹೈಬ್ರಿಡ್ ಅಂತ ಹೇಳಿದ್ದೀನಿ. ಹೆಂಗಿದ್ರೆ ಬೇರೆ ಬೇರೆ ತಳಿಗಳನ್ನ ತಗೊಂಡು ಕ್ರಾಸಿಂಗ್ ಮಾಡಿ ಅದರದಿಂದ ಸೆಲೆಕ್ಷನ್ ಮಾಡಿ ಬಿಡುಗಡೆ ಮಾಡಿರೋದು ತಳಿ. ಇದು ಗಿಡಗಳು ಮಧ್ಯಮ ಎತ್ತರ ಬೆಳೆಯುತ್ತದೆ, ಹಣ್ಣುಗಳು ಮೀಡಿಯಂ ಟು ಬಿಗ್ ಸೈಜ್, ಮಧ್ಯಮ ಗಾತ್ರದಿಂದ ದೊಡ್ಡದ ಗಾತ್ರ ತನಕ ಬರ್ತದೆ. ಹಣ್ಣುಗಳ ತೂಕ 900-1000 ಒಂದು ಕಾಲು ಕೆಜಿ ತನಕ ಬರುತ್ತದೆ. ಹಣ್ಣುಗಳು ತಿರುಳು ಒಳಗಡೆ ಪಲ್ಪು ನಿಮಗೆ ಪಿಂಕ್ ಕಲರ್ ಡಾರ್ಕ್ ಕಲರ್ ಇರುತ್ತದೆ, ಗಟ್ಟಿಯಾಗಿ ಇರುತ್ತದೆ. ಈ ಗಟ್ಟಿಯಾಗಿ ಇರೋದ್ರಿಂದ ಈ ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ಮಾರುಕಟ್ಟೆಗೆ ಒಳ್ಳೆ ತಳಿ, ನಿಮಗೆ ಪ್ರಾಬ್ಲಮ್ ಆಗಲ್ಲ, ಟ್ರಾನ್ಸ್ಪೋರ್ಟೇಶನ್ ಪ್ರಾಬ್ಲಮ್ ಇರಲ್ಲ. ನಾವು ಯಾವಾಗ ಕಟಾವು ಮಾಡ್ತೀವಿ ಅಂದ್ರೆ ಮೂರು ಅಲ್ಲದ ನಾಲ್ಕು ಪಟ್ಟೆ ಒಡೆದಿರೋದ ಮೇಲೆ ಕಟಾವು ಮಾಡ್ತೀವಿ, ಆಮೇಲೆ ಬೇರೆ ಕಡೆ ಟ್ರಾನ್ಸ್ಪೋರ್ಟ್ ಮಾಡ್ತೀವಿ. ಅದಕ್ಕೆ ಪಲ್ಪ್ ಫೋಮ್ ಆಗಿ ಇರೋದ್ರಿಂದ ಟ್ರಾನ್ಸ್ಪೋರ್ಟೇಶನ್ ಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಆಮೇಲೆ ಹಣ್ಣುಗಳು ಒಳ್ಳೆ ರುಚಿಯಾಗಿ ಇರ್ತದೆ. ಇದರದು ಸಕ್ಕರೆ ಅಂಶ TSS ಅಂತ ಹೇಳ್ತೀವಿ, ಅದು 13-14 degree ಬ್ರಿಕ್ಸ್ ಅಂತ ಇರ್ತದೆ. ಇದರದು ಇಳುವರಿ ಆನ್ ಅನ್ ಆವರೇಜ್ ಒಂದು 70-80 kg ಒಂದು ಗಿಡದಿಂದ ನಾವು ತಗೋಬಹುದು. ಅಂದ್ರೆ ಒಳ್ಳೆ ಬೇಸಾಯ ಕ್ರಮಗಳನ್ನ ಅನುಸರಿಸಬೇಕು. ಆವಾಗ ನಾವು ಒಂದು ಗಿಡದಿಂದ 70-80 kg ತಗೋಬಹುದು. ಪಪ್ಪಾಯ ಬೆಳೆಯುವಾಗ ನಾವು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾವು ಮೈಂಡ್ ನಲ್ಲಿ ಇಟ್ಕೋಬೇಕು. ಇದು ಬೀಜದಿಂದ ಬೆಳೆಯೋದ್ರಿಂದ ನಾವು ಬೀಜನ ಹಾಕಿ ಬೀಜ 1-1.5 ತಿಂಗಳು ಆದ್ಮೇಲೆ ಆ ಸಸಿನ ತಗೊಂಡೋಗಿ ಮೇನ್ ಫೀಲ್ಡ್ ನಲ್ಲಿ ನಾವು ಪ್ಲಾಂಟಿಂಗ್ ಮಾಡಬೇಕು. ಪಪ್ಪಾಯ ಒಳ್ಳೆ ಆರ್ಗಾನಿಕ್ ಮೆನ್ಯೂರಿಗೆ ರೆಸ್ಪಾಂಡ್ ಮಾಡುತ್ತೆ. ಒಳ್ಳೆ ಬೇಸಾಯ ಕ್ರಮಗಳನ್ನ ನಾವು ಫಾಲೋ ಮಾಡಿ ಒಳ್ಳೆ ಇಳುವರಿ ತಗೋಬಹುದು. ನೆಕ್ಸ್ಟ್ ಜಾತಿ ಅರ್ಥ ಸೂರ್ಯ. ಅರ್ಥ ಪ್ರಭಾತಕ್ಕೂ ಅರ್ಥ ಸೂರ್ಯಗೂ ವ್ಯತ್ಯಾಸ ಏನಂದ್ರೆ ಇದರದು ಸ್ವಲ್ಪ ಸ್ಮಾಲ್ ಸೈಜ್ ಫ್ರೂಟ್ ಬರುತ್ತದೆ, ಅಂದ್ರೆ ಹಣ್ಣು ತೂಕ ಕಡಿಮೆ ಇರ್ತದೆ. ಅರ್ಥ ಪ್ರಭಾತ ದೊಪ್ಪ ಸೈಜ್ ಫ್ರೂಟ್ ಬರುತ್ತದೆ. ಇದರದು ಕೆಂಪು ತುರುಳು ಇರ್ತದೆ, ರುಚಿ ಚೆನ್ನಾಗಿ ಇರ್ತದೆ. ಸೂರ್ಯದಲ್ಲಿ 400-600 grams ತನಕ ಹಣ್ಣಿನ ತೂಕ ಬರುತ್ತದೆ. ಇದರದು ಸಕ್ಕರೆ ಅಂಶ 13-14 degree ಬ್ರಿಕ್ಸ್ ಇರ್ತದೆ. ಇದು ಸ್ವಲ್ಪ ಸ್ಮಾಲ್ ಸೈಜ್ ಫ್ರೂಟ್ ಇರೋದ್ರಿಂದ ಅದಕ್ಕಿಂತ ಒಂದು 10-15 kg ಕಡಿಮೆ ಇಳುವರಿ ಸಿಗುತ್ತದೆ. ಅಂದ್ರೆ ಆನ್ ಅನ್ ಆವರೇಜ್ ನೀವು ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡ್ರೆ 50-60 kg ಒಂದು ಗಿಡಕ್ಕೆ ಕೊಡುತ್ತದೆ. ಪಪ್ಪಾಯ ನೀವು ನಾರ್ಮಲ್ ಆಗಿ ನೋಡಿದ್ರೆ ಹಂಗೆಯೇ ಬೆಳಕೊಂಡು ಹೋಗ್ತಾ ಇರ್ತದೆ, ಬಟ್ ಎಕನಾಮಿಕ್ ಈಲ್ಡ್ ನಿಮಗೆ ಒಂದು 1.5-2 years ತನಕ ತಗೋಬಹುದು. ಈ ಪಪ್ಪಾಯ ರಿಂಗ್ ಸ್ಪಾಟ್ ವೈರಸ್ ಕಾಯಿಲೆ ಅಂತ ಒಂದು ಕಾಯಿಲೆ ಇರ್ತದೆ, ಅದನ್ನ ಬರಬಾರದು ಅಂದ್ರೆ ಫಸ್ಟ್ ಇಂದಾನೇ ನಾವು ಕೇರ್ ತಗೋಬೇಕು. ಒಳ್ಳೆ ಆರ್ಗಾನಿಕ್ ಮೆನ್ಯೂರ್ಸ್ ನ ಕೊಡಬೇಕು, ಬೇವಿನ ಹಿಂಡಿ ಆದಷ್ಟು ಕೊಡಬೇಕು. ಇದಕ್ಕೆ ಈ ಕುಕುರ್ಬಿಟೇಷಿಯಸ್ ವೆಜಿಟೇಬಲ್ಸ್ ಅಂತ ಹೇಳ್ತೀವಿ, ಬಳ್ಳಿ ಗಿಡಗಳು ಅಂತ ಹೇಳ್ತೀವಿ, ಅದನ್ನ ಬೆಳಿಬಾರದು. ಯಾಕೆಂದ್ರೆ ಅದರದಿಂದ ವೈರಸ್ ಕಾಯಿಲೆ ಈ ಪಪ್ಪಾಯ ಹಣ್ಣುಗಳಿಗೂ ಬಂದ್ಬಿಡ್ತದೆ. ಪಪ್ಪಾಯ ಬೆಳಿವಾಗ ಮಣ್ಣು ಅದರದು ಸ್ಯಾಂಡಿಲೋಮ್ ಸಾಯಿಲ್ ಅಂತ ಹೇಳ್ತೀವಿ, ನೀರು ಚೆನ್ನಾಗಿ ಬಸ್ತೋಗ್ಬೇಕು, ಇಲ್ಲಾಂದ್ರೆ ಇದರದ್ರಲ್ಲಿ ಫಂಗಲ್ ಡಿಸೀಸ್ ಬಂದ್ಬಿಡ್ತದೆ, ಅವಾಗ ಬೆಳೆಯಕ್ಕಾಗೋದಿಲ್ಲ. ಪಪ್ಪಾಯ ಬೆಳಿಬೇಕಂದ್ರೆ ನಮಗೆ ನೀರದು ಬೇಕೇ ಬೇಕು. ಈ ಪಪ್ಪಾಯ ಬೆಳೆಯಕ್ಕೆ ಇವಾಗ ನಾನು ಗೈನೋಡಯೀಶಿಯಸ್ ಜಾತಿ ಅಂತ ಹೇಳಿದ್ದೀನಿ, ಇದರಲ್ಲಿ 1 acre ಸುಮಾರು 25 grams ಬೀಜ ಬೇಕಾಗುತ್ತೆ. 1 gram 50 bijagalu ಇರುತ್ತದೆ, 1 gram 100 rupees ಇರುತ್ತದೆ. ಇದು ನಮ್ಮ ಇನ್ಸ್ಟಿಟ್ಯೂಟ್ ನಲ್ಲಿ ಸಿಗುತ್ತೆ. ಈಗ ಮಾವಿನ ಹಣ್ಣು ತಳಿಗಳ ಬಗ್ಗೆ ನಾನು ಹೇಳ್ತೀನಿ. ಈ ಮಾವಿನ ಹಣ್ಣಿನಲ್ಲಿ ನಾವು 2 ಒಳ್ಳೆ ಸಂಕೀರ್ಣ ತಳಿಗಳ ಬಿಡುಗಡೆ ಮಾಡಿದೀವಿ, ಒಂದು ಅರ್ಕ ಉದಯ, ಇನ್ನೊಂದು ಅರ್ಕ ಸುಪ್ರಭಾತ್. ಈ ಅರ್ಕ ಉದಯ ಅಂತ ಇರೋದು ತಳಿ ಬೇರೆ ಬೇರೆ ಜಾತಿಗಳನ್ನ ತಗೊಂಡು ಕ್ರಾಸಿಂಗ್ ಮಾಡಿ ಅದರದಿಂದ ಸೆಲೆಕ್ಷನ್ ಮಾಡಿರೋದು. ಈ ಅರ್ಕ ಉದಯ ಮಧ್ಯ ಎತ್ತರವಾಗಿ ಬೆಳೆಯೋದು ತಳಿ. ಇದರದು ಹಣ್ಣುಗಳು ಗೊಂಚಲಿನಲ್ಲಿ ಬರುತ್ತದೆ, ಹಣ್ಣುಗಳು ಮಧ್ಯಮ ಗಾತ್ರ ಇರ್ತದೆ, ಒಳ್ಳೆ ರುಚಿ ಇರ್ತದೆ, ಒಳ್ಳೆ ಕೀಪಿಂಗ್ ಕ್ವಾಲಿಟಿ ಇರ್ತದೆ, ತಿರುಳು ಗಟ್ಟಿಯಾಗಿ ಇರ್ತದೆ, ಸಕ್ಕರೆ ಅಂಶ 24-25 degree ಬ್ರಿಕ್ಸ್ ತನಕ ಇರ್ತದೆ. ಒಳ್ಳೆ ಕೀಪಿಂಗ್ ಕ್ವಾಲಿಟಿ ಇರೋದ್ರಿಂದ ಟ್ರಾನ್ಸ್ಪೋರ್ಟೇಶನ್ ಗೆ ಏನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಅರ್ಕ ಸುಪ್ರಭಾತ್ ಅಂತ ಇರೋದು ತಳಿ, ಇದನ್ನು ಒಂದು ಸಂಕೀರ್ಣ ತಳಿ. ಅಮ್ರಪಾಲಿ ಮಿತ್ ಅರ್ಕ ಅನ್ಮೋಲ್ ಅಂತ ತಳಿಗಳನ್ನ ತಗೊಂಡು ಕ್ರಾಸಿಂಗ್ ಮಾಡಿ ಅದರದಿಂದ ಸೆಲೆಕ್ಷನ್ ಮಾಡಿ ಬಿಡುಗಡೆ ಮಾಡಿದ್ದು. ಈ ಹಣ್ಣುಗಳು ನೀವು ನೋಡಕ್ಕೆ ಬಾದಾಮಿ ಶೇಪ್ ತರ ಇರ್ತದೆ, ಅಲ್ಫೋನ್ಸೋ ಶೇಪ್ ತರ ಇರ್ತದೆ. ಒಳಗಡೆ ತಿರುಳು ಡೀಪ್ ಆರೆಂಜ್ ಕಲರ್ ಇರ್ತದೆ. TSS ಸಕ್ಕರೆ ಅಂಶ ಜಾಸ್ತಿ ಇರ್ತದೆ. ಇದರದು ಅಸಿಡಿಟಿ ತುಂಬಾ ಕಡಿಮೆ, ಅಸಿಡಿಟಿ ಅಂದ್ರೆ ಹುಳಿ, ಹುಳಿ ತುಂಬಾ ಕಡಿಮೆ ಇರ್ತದೆ, ರುಚಿ ಚೆನ್ನಾಗಿರ್ತದೆ. ಈ 2 ಗಿಡದಿಂದಾನು ಆನ್ ಅನ್ ಆವರೇಜ್ ನಮಗೆ ಒಂದು 50 kg ಇಳುವರಿ ತಗೋಬಹುದು. ಅಂದ್ರೆ ನಾಟಿ ಮಾಡಿ 4.5-5 years ಆದ್ಮೇಲೆ ನಮಗೆ ಒಂದು 45-50 kg ಇಳುವರಿ ತಗೋಬಹುದು. ಆಮೇಲೆ ಗಿಡ ಬೆಳೆಯುತ್ತಾ ಬೆಳೆಯುತ್ತಾ ಇನ್ನು ಇಳುವರಿ ಜಾಸ್ತಿ ಆಗ್ತದೆ. ನೆಕ್ಸ್ಟ್ ನಾನು ಸೀತಾಫಲ ಬಗ್ಗೆ ಹೇಳ್ತೀನಿ. ಈ ಸೀತಾಫಲ ಇವಾಗ ನೋಡಿದ್ರೆ ಒಂದು ಉಷ್ಣ ಪ್ರದೇಶದಲ್ಲಿ ಬೆಳೆಯುವಂತ ಬೆಳೆ. ಕಡಿಮೆ ನೀರು ಇದ್ರೇನು ಇದು ತಡ್ಕೊಳ್ಳೋದು ಶಕ್ತಿ ಇರ್ತದೆ. ಈ ಶೀತಾಫಲದಲ್ಲಿ ನಿಮಗೆ ಕ್ಯಾಲ್ಸಿಯಂ, ಅಯನು, ಕಬ್ಬಿಣ ಅಂಶಗಳು ಇದರದ್ದು ಜಾಸ್ತಿ ಇರ್ತದೆ. ನಮ್ಮ ಡಿವಿಷನ್ ಇಂದ ನಾವು ಅರ್ಕಾಸಹನ್ ಅಂತ ಒಂದು ಸಂಕರ್ಣ ತಳಿನ ಬಿಡುಗಡೆ ಮಾಡಿದ್ದೀವಿ. ಇದರದ್ದು ಕ್ಯಾರೆಕ್ಟರ್ಸ್ ಏನಂದ್ರೆ ಹಣ್ಣುಗಳು ದೊಡ್ಡ ಗಾತ್ರ ಇರ್ತದೆ, ಸುಮಾರು 400-500 ಗ್ರಾಮ್ ಅಂತ ಇರ್ತದೆ. ಒಳ್ಳೆ ಕೀಪಿಂಗ್ ಕ್ವಾಲಿಟಿ ಇರ್ತದೆ. ಸ್ಲೋ ರೈಪನಿಂಗ್, ತುಂಬಾ ಲೇಟ್ ಆಗಿ ಹಣ್ಣುಗಳು ಮೆಚೂರ್ ಆಗುತ್ತದೆ, ರೈಪನಿಂಗ್ ಆಗುತ್ತದೆ. ಸಕ್ಕರೆ ಅಂಶ ಹೆಚ್ಚಾಗಿ ಇರ್ತದೆ, 28-30 ಡಿಗ್ರಿ ಬ್ರಿಕ್ಸ್ ತನಕ ಇರ್ತದೆ, ವೆರಿ ವೆರಿ ಸ್ವೀಟ್. ಇದರದ್ದು ಇನ್ನೊಂದು ಏನಂದ್ರೆ ತುಂಬಾ ಕಡಿಮೆ ಬೀಜ, ಒಂದು 100 ಗ್ರಾಮ್ ಪಲ್ಪ್ ತಗೊಂಡ್ರೆ ಬರೀ 9 ಬೀಜ ಇರೋದು. ಇದು ಒಂದೇ ಒಂದು ನಾವು ಏನ್ ಮಾಡ್ಬೇಕಂದ್ರೆ ಪರಾಗಸ್ಪರ್ಶ ಮಾಡಬೇಕಾಗುತ್ತೆ. ಪರಾಗಸ್ಪರ್ಶ ಮಾಡಕ್ಕೆ ಈಗ ನಾವು ಬಾಲನಗರ್ ಅಂತ ಒಂದು ತಳಿ ಇದೆ, ಅದರದಿಂದ ಪೋಲನ್ ತಗೊಂಡು ಕೈಯಿಂದ ನಾವು ಪರಾಗಸ್ಪರ್ಶ ಮಾಡಬೇಕಾಗುತ್ತೆ. ಏನಿಗೆ ಪರಾಗಸ್ಪರ್ಶ ಮಾಡಬೇಕಾಗುತ್ತೆ ಅಂದ್ರೆ ಒಳ್ಳೆ ಶೇಪ್ ಬರಬೇಕು, ಒಳ್ಳೆ ಕಾಯಿ ಕೆತ್ತಬೇಕು, ಒಳ್ಳೆ ಸೈಜ್ ಬರಬೇಕಾಗಿರೋದ್ರಿಂದ ಹ್ಯಾಂಡ್ ಪಾಲಿನೇಷನ್ ಅವಶ್ಯಕತೆ ಆಗುತ್ತದೆ. ಇಳುವರಿ ನಿಮಗೆ ಒಂದು 50 ಕೆಜಿ ಒಂದು ಗಿಡದಿಂದ ತಗೋಬಹುದು, ಅಂದ್ರೆ 12-14 ಟನ್ ಒಂದು ಹೆಕ್ಟೇರ್ಗೆ ಸಿಗುತ್ತದೆ. ನೆಕ್ಸ್ಟ್ ನಾನು ಹಲಸಿನ ಹಣ್ಣು ಬಗ್ಗೆ ಹೇಳ್ತೀನಿ. ಇತ್ತೀಚಿನ ದಿನಗಳಲ್ಲಿ ಹಲಸಿನ ಹಣ್ಣಿಗೆ ಬಹಳ ಬೇಡಿಕೆ ಇದೆ, ಆದ್ರೆ ಉತ್ತಮ ಗುಣದ ತಳಿಗಳು ಕಡಿಮೆ ಇದೆ. ಕೆಲವು ರೈತರ ಬಾಳಿ ಒಳ್ಳೆ ತಳಿಗಳು ಇರ್ತದೆ. ರೈತರ ತಳಿಗೆನ ಬಿಡುಗಡೆ ಮಾಡಕ್ಕೆ ನಮ್ಮ ಇನ್ಸ್ಟಿಟ್ಯೂಟ್ ಇಂದ ಸಹಾಯ ಮಾಡಿದೆ. ಆ ಹಂಗೆ ಬಿಡುಗಡೆ ಮಾಡಿರೋದು ಶಂಕರ ಮತ್ತು ಸಿದ್ದು. ಇದು ಹಣ್ಣುಗಳು ಮಧ್ಯಮ ಗಾತ್ರವಾಗಿ ಇರ್ತದೆ, ಒಳಗಡೆ ತಿರುಳು ಕೆಂಪು ಬಣ್ಣ ಇರ್ತದೆ, ಕಾಪರಿ ರೆಡ್ ಫ್ಲೇಕ್ಸ್ ಅಂತ ಹೇಳ್ತೀವಿ. ರುಚಿ ಚೆನ್ನಾಗಿ ಇರ್ತದೆ, ಕೀಪಿಂಗ್ ಕ್ವಾಲಿಟಿನೂ ಚೆನ್ನಾಗಿ ಇರ್ತದೆ. ಸಕ್ಕರೆ ಅಂಶ 30 ಡಿಗ್ರಿ ತನಕ ಬರುತ್ತದೆ. ಇದು ಸೆಮಿ ಸ್ಪ್ರೆಡ್ ವೆರೈಟಿ, ಮೀಡಿಯಂ ಹೈಟ್ ಹೋಗುತ್ತದೆ. ಇವಾಗ ನಾನು ಮಾತಾಡಿರೋದ ಬೆಳೆಗಳು ಗಿಡಗಳೆಲ್ಲ ನಮ್ಮ ಭಾರತೀಯ ತೋಟಗಾರಿಕಾ ನರ್ಸರಿನಲ್ಲಿ ಸಿಗುತ್ತದೆ. ಈಗ ಯಾವ್ದಾವ್ದು ಬೇಕಂದ್ರೆ ನಮ್ಮ ಇನ್ಸ್ಟಿಟ್ಯೂಟ್ ಮೇಲ್ ಐಡಿ ಇದೆ, ಮೇಲ್ ಕಳಿಸ್ಬೋದು, ಇಲ್ಲಾಂದ್ರೆ ಫೋನ್ ನಂಬರ್ ಇದೆ, ಫೋನ್ ಮಾಡಿ ಕೇಳ್ಕೊಂಬಿಟ್ಟು ಅದನ್ನ ರೈತರುಗಳು ತಗೋಬಹುದು. ಈಗ ಶಂಕರ ಮತ್ತೆ ಸಿದ್ದು ಅಂತ ಅಂದ್ರಲ್ವಾ? ಶಂಕರ ಮತ್ತೆ ಸಿದ್ದು. ಓಕೆ, ಈಗ ರೈತರ ತಳಿ. ಶಂಕರ ತಳಿ ಏನು ವಿಶೇಷ, ಸಿದ್ದು ತಳಿ ಏನು ವಿಶೇಷ ಮೇಡಮ್? ಸರ್, ಶಂಕರ ತಳಿ ಆಗ್ಲಿ ಸಿದ್ದು ತಳಿ ಆಗ್ಲಿ ಎರಡು ಕೆಂಪು ತಿರುಳು ಇರೋದು. ಓಕೆ, ಒಳ್ಳೆ ರುಚಿ ಇರ್ತದೆ, ಮೀಡಿಯಂ ಸೈಜ್ ಇರ್ತದೆ. ನಾರ್ಮಲ್ ಆಗಿ ನಾವು ನೋಡಿದ್ರೆ ದಪ್ಪ ಸೈಜ್ ಬರೋದು ಇರ್ತದೆ, ಇದರದ್ದು ಏನಂದ್ರೆ ಫ್ರೂಟ್ ಸೈಜ್ ಒಂದು 2 ಕೆಜಿಯಿಂದ 5 ಕೆಜಿ ತನಕ ಬರ್ತದೆ, ಮೀಡಿಯಂ ಸೈಜ್ ಫ್ರೂಟ್. ಒಳಗಡೆ ನಿಮಗೆ ಫ್ಲೇಕ್ಸ್ ಜಾಸ್ತಿ ಇರ್ತದೆ, ಇಳುವರಿನೂ ಚೆನ್ನಾಗೆ ಕೊಡ್ತದೆ. ಸೀಸನ್ ಮೇ ಜೂನ್ ನಲ್ಲಿ ನಿಮಗೆ ಕಟಾವು ಬರ್ತದೆ. ವಾಸುಕಿ ಅವರೇ, ಈಗ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಆವರಣದಲ್ಲೇ ನರ್ಸರಿ ಇದೆಯಾ? ಇದೆ ಸರ್, ನಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ ನರ್ಸರಿ ಇದೆ. ಈ ನರ್ಸರಿನಲ್ಲಿ ಈಗ ತಾವೇನ್ ಹೇಳಿದ್ರಿ, ಎಲ್ಲಾ ಹಣ್ಣಿನ ತಳಿಗಳ ಸಸಿಗಳು ಸಿಗ್ತವೆ? ಸಸಿಗಳು ಸಿಗ್ತವೆ. ಓಕೆ, ಪಪ್ಪಾಯಿಗೆ ಬೀಜಗಳು ಸಿಗ್ತವೆ. ಆ ಬೀಜ ತಗೊಂಡೋಗಿ ನಾವು ಸಸಿ ಮಾಡಿಕೊಂಡು ನಾಟಿ ಮಾಡ್ಕೋಬೇಕು. ಓಕೆ, ಬಂದ್ರೆ ಅಲ್ಲಿ ಬೆಳೆಯೋ ಮಾಹಿತಿನೂ ಕೂಡ ಸಿಗುತ್ತೆ, ಸಸಿಗಳು ಮಾಹಿತಿನೂ ಸಿಗುತ್ತೆ. ಇವಾಗ ಯಾವ್ದು ಬಗ್ಗೆ ನಾನು ಹೇಳಿದೇನೋ ಅದರದ ಬಗ್ಗೆ ನಾನೇ ಹೇಳ್ತೀನಿ. ನನ್ನ ಮೊಬೈಲ್ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ಅವರು ನಾವು ಯಾವಾಗ ಬೇಕಾದ್ರೂ ಕೇಳಬಹುದು, ವಾಟ್ಸ್ಆಪ್ ನಲ್ಲಿ ಇನ್ಫಾರ್ಮೇಶನ್ ಕಳಿಸಬಹುದು. ನಿಮ್ಮ ಮೊಬೈಲ್ ಸಂಖ್ಯೆ ಏನು ಡಾಕ್ಟರ್ ವಾಸುಕಿ ಅವರು, ಹೆಚ್ಚಿನ ಮಾಹಿತಿಗೆ ತಮ್ಮನ್ನ ಸಂಪರ್ಕ ಮಾಡಬೇಕು ಅಂತಾದ್ರೆ? 9-8-4-5-6-9-2-9. ಇನ್ನೊಮ್ಮೆ ಹೇಳ್ತೀರಾ? ಮಾಡ್ತೀನಿ, 9-8-4-5-6-9-2-9. ಇನ್ನೂ ಒಂದ್ಸರಿ ಹೇಳ್ಬಿಡಿ ಡಾಕ್ಟರ್ ವಾಸುಗಿ ಅವರೇ. 9-8-4-5-1-0-6-9-2-9. ಒಳ್ಳೇದು ಡಾಕ್ಟರ್ ವಾಸುಗಿ ಅವರೇ, ಇದುವರೆಗೂ ಕೂಡ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಅಭಿವೃದ್ಧಿಪಡಿಸಿರುವಂತಹ ಹಣ್ಣಿನ ತಳಿಗಳು ಮತ್ತು ಅದರ ಬೇಸಾಯ ವಿಧಾನಗಳ ಬಗ್ಗೆ ಬಹಳ ಸೊಗಸಾಗಿ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು, ನಮಸ್ಕಾರ ಮೇಡಮ್. ನಮಸ್ಕಾರ ಸರ್, ಥ್ಯಾಂಕ್ ಯು.